ಈ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ಹೇಳ್ತೀವಿ, ಸಿರಿಧಾನ್ಯ ವರ್ಷದಲ್ಲಿ ಮೊದಲನೇ ಒಂದು ಹೆಜ್ಜೆ. ಇಲ್ಲಿ ನಾವು ನಮ್ಮ ನಮ್ಮ ವಿಶ್ವವಿದ್ಯಾಲಯದಿಂದ ಇರ್ಬೋದು ಅಥವಾ ನವೋದ್ಯಮಗಳಿಂದ ಇರ್ಬೋದು, ಏನೇನು ಸಿರಿಧಾನ್ಯಗಳ ಉತ್ಪನ್ನಗಳ ಒಂದು ಸಾಧ್ಯತೆ ಇದೆ, ಆ ಉತ್ಪನ್ನ ಯಾವುದಕ್ಕೆ ನಾವು ಹೆಚ್ಚಿನ ಒಂದು ಒತ್ತು ಕೊಡಬೇಕಾಗ್ತದೆ, ಈ ಉತ್ಪನ್ನ ಮಾಡಲಿಕ್ಕೆ ನಮಗೆ ಏನು ಸಲಕರಣೆಗಳು ಬೇಕಾಗ್ತವೆ, ಇವೆಲ್ಲವಕ್ಕೂ ಚರ್ಚೆ ಅಂದರೆ ಪರಸ್ಪರ ಮುಖಾಮುಖಿ ಚರ್ಚೆ ನಡೀತದಲ್ಲಿ, ಆ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದರೆ ಖಂಡಿತವಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಮೂಡುತ್ತದೆ. ಇದು ಮುಖ್ಯವಾಗಿ ಆಗತಕ್ಕಂಥ ಒಂದು ಬೆಳವಣಿಗೆ ಸಿರಿಧಾನ್ಯದ ಇದರಲ್ಲಿ. ಮತ್ತು ಈ ಸಿರಿಧಾನ್ಯಗಳ ಬಗ್ಗೆ ನಾವು ಹೆಚ್ಚು ಈ ವರ್ಷ ನಾವು ಏನು ಹೆಚ್ಚು ಜಾಗೃತಿ ಏನು ಮೂಡಿಸಬೇಕು ಅಂದರೆ, ಈ ಸಿರಿಧಾನ್ಯಗಳು ಹವಾಮಾನ ವೈಪರೀತ್ಯಕ್ಕೆ ಸುಲಭವಾಗಿ ಬೆಳೆಯಬಲ್ಲ ಬೆಳೆಗಳು ಅಂತ ಹೇಳ್ಬೋದು. ಈಗ ಹೋದ ವರ್ಷ ತಾವು ನೋಡಿದ್ರಿ, ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಹತ್ತಿಯಲ್ಲಿ ಸಾಕಷ್ಟು ನುಕ್ಸಾನಾಗಿದೆ, ತೊಗರಿಯಲ್ಲಿ ನೆಟೆ ರೋಗ ಬಂದು ಸಾಕಷ್ಟು ನಮ್ಮ ರೈತರು ಕೈ ಸುಟ್ಟುಕೊಂಡಿದ್ದಾರೆ. ಸೊ ಈ ರೀತಿ ಹವಾಮಾನ ವೈಪರೀತ್ಯ ಯಾವ ಕ್ಷಣದಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಈ ಬೆಳೆಗಳು ನಮಗೆ 70-80 ದಿನಗಳಲ್ಲೇ ಬಂದ್ಬಿಡ್ತದೆ. ಅಂದ್ರೆ ಮಳೆ ಬಂದ ತಕ್ಷಣ ನಾವು ಬಿತ್ತಿದ್ರೆ ಮುಂಗಾರು ಹಂಗಾಮಿನಲ್ಲಿ, ಇವು ಎಲ್ಲ ಹಂಗಾಮಿನಲ್ಲೂ ಬರ್ತದೆ. ಈ ಸಿರಿಧಾನ್ಯಗಳಂತ ನಾನೇನು ಹೇಳಿದೆ, ಈ 9 ಸಿರಿಧಾನ್ಯಗಳನ್ನ, ಇವು ಎಲ್ಲ ಹಂಗಾಮಿನಲ್ಲಿ ಕೂಡ ನಾವು ಬೆಳೆಯಬಹುದು. ಇದರಿಂದ ಉಷ್ಣ ನಿರೋಧಕ ಬೆಳೆ, ಡ್ರೌಟ್ ಟಾಲರೆನ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಉಷ್ಣ ನಿರೋಧಕತೆ ಕೂಡ ಇರ್ತದೆ. ಅಂದರೆ ಮಳೆ ಸರಿ ಆಗಿಲ್ಲ ಅಂದರೂ ಕೂಡ ಇದರ ಸ್ವಲ್ಪ ಮಟ್ಟಿಗಳವರೆಯನ್ನು ನಾವು ತೆಗೆದುಕೊಳ್ಳಬಹುದು. ಈಗ ಅದೇ ರೀತಿ ನಾವು ಬೇರೆ ಬೆಳೆಗಳಿಗೆ, ಅಂದರೆ ಈಗ ಭತ್ತ ಇರಬಹುದು, ಅಥವಾ ನಮಗೆ ಒಂದು ಅಧ್ಯಯನದಿಂದ ನಮಗೇನು ತಿಳಿದು ಬಂದಿದೆ ಅಂದರೆ, ಗರಿಷ್ಠ ಹವಾಮಾನ ತಾಪಮಾನಕ್ಕಿಂತ ಇನ್ನೂ 2 ಡಿಗ್ರಿ ಹೆಚ್ಚು ನಮಗೆ ಏನಾದರೂ ಉಷ್ಣತೆ ಹೆಚ್ಚಾದರೆ ಗೋಧಿ ಬರೋದೇ ಇಲ್ಲ. ಸೊ ಇದು ಒಂದು. ಮತ್ತು ಅದೇ ರೀತಿ ಭತ್ತ ಬೆಳೆಯುವ ಪದ್ಧತಿಯನ್ನು ಗಮನಿಸಿದರೆ, ಈಗ ನಿಂತ ನೀರು ಹಾಗೂ ಏರುತ್ತಿರುವ ಒಂದು ಉಷ್ಣತೆ ಏನಿರ್ತದೆ, ಇವು ಎರಡರ ಮಿಶ್ರಣದಿಂದ ಏನಾಗ್ತದೆ, ಮಿಥೇನ್ ಜಾಸ್ತಿ ಬರ್ತಾ ಇದೆ, ಅದು ವಾತಾವರಣ ಕಲುಷಿತಗೊಳಿಸ್ತದೆ. ಸೊ ಈ ರೀತಿ ಗಮನಿಸಿದರೆ, ಅಂದರೆ ವಿಷಕಾರಿ ಅನಿಲಗಳು ನಮ್ಮ ಪರಿಸರಕ್ಕೆ ಏನು ಹಾನಿ ಉಂಟು ಮಾಡುತ್ತದೆ ಅಂದರೆ ಗಮನಿಸಿದರೆ, ಸಿರಿಧಾನ್ಯಗಳನ್ನು ನಾವು ಎಲ್ಲ ಹಂಗಾಮಿನಲ್ಲೂ ಬೆಳೆಯಬಹುದು, ಕಡಿಮೆ ನೀರಿನಲ್ಲಿಯೂ ಕೂಡ ಬೆಳೆಯಬಹುದು. ಸೊ ಇದು ಬಹಳ ಮುಖ್ಯ ಅಂತ ನಾನು ಹೇಳಬಹುದು. ಮತ್ತು ಇವೆಲ್ಲವಕ್ಕಿಂತ ಮುಖ್ಯವಾಗಿ ನಮಗೆ ಈ ಸಿರಿಧಾನ್ಯಗಳು ಅತೀ ಕಡಿಮೆ ನೀರು ಮತ್ತು ಕಡಿಮೆ ಉಳ್ಳ ಫಲವತ್ತತೆ ಭೂಮಿಯಲ್ಲೂ ಕೂಡ ಇವನ್ನು ನಾವು ಬೆಳೆಯಬಹುದು. ಈ ಕಬ್ಬಿಗೆ ನೀವು ನೋಡಿದರೆ 2000-2200 ಲೀಟರ್ ಮಿಲಿಮೀಟರ್ ನೀರು ಬೇಕಾಗ್ತದೆ. ಭತ್ತಕ್ಕೆ ಅದಕ್ಕೂ ಕೂಡ ಜಾಸ್ತಿ ನೀರು ಬೇಕಾಗ್ತದೆ. ಇವಕ್ಕೆ ಗಮನಿಸಿದರೆ ನಾವು ಜೋಳ, ಸಜ್ಜೆ ಅಥವಾ ಸಿರಿಧಾನ್ಯಗಳಿಗೆ ನಮಗೆ ಬರೀ 350-400 ಒಂದು ಕೆ ಜಿ ಉತ್ಪನ್ನಕ್ಕೆ ನಮಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದು ನಾನು ಹೇಳಿದೆ ನಿಮಗೆ, ಪೋಷಣೆ ಅಂದರೆ ಪೌಷ್ಟಿಕಾಂಶಗಳು ಮತ್ತು ಚಿಕಿತ್ಸಾತ್ಮಕ ಗುಣಗಳು ಅಂತ ಹೇಳ್ತೀವಿ ನಾವು. ಅಂದರೆ ಈ ಒಂದು ಸಿರಿಧಾನ್ಯಗಳಿಗೆ ಜಾಸ್ತಿ ಇದೆ. ಅಂದರೆ ಈಗ ಸಿರಿಧಾನ್ಯಗಳು ಉತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಅಂತ ನಾವೇನು ಹೇಳ್ತೀವಿ, ಇವು ಹೊಂದಿರ್ತವೆ. ಇವೆಲ್ಲ ನಾವು ಸಂಶೋಧನೆಯಿಂದನೇ ಕಂಡು ಬಂದಿದ್ವಿ. ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿರೋದ್ರಿಂದ ನಿಧಾನವಾಗಿ ಜೀರ್ಣ ಆಗ್ತದೆ. ಅಂದರೆ ಶುಗರ್ ಪೇಷೆಂಟ್ಗಳಿಗೆ ಅದೇ ಬೇಕಾಗಿರ್ತದೆ. ಅನ್ನ ಯಾಕೆ ಊಟ ಮಾಡಬೇಡ್ರಿ ಅಂದರೆ ಬೇಗ ಜೀರ್ಣ ಆಗ್ತದೆ ಮತ್ತು ಗ್ಲುಕೋಸ್ ಕೂಡ ಬೇಗ ಇದಾಗ್ತದೆ ಅಂತೇಳಿ. ಇವು ನಿಧಾನವಾಗಿ ಜೀರ್ಣವಾಗಿ ರಕ್ತದಲ್ಲಿರುವ ಒಂದು ಸಕ್ಕರೆ ಪ್ರಮಾಣ ನಿಯಂತ್ರಿಸಲು ಸಾಧ್ಯವಾಗ್ತದೆ. ಇನ್ನು ಮುಖ್ಯವಾಗಿ ರೈತರಿಗೆ ಒಳ್ಳೆ ರೀತಿಯಿಂದ ಬೆಳಿಲಿಕ್ಕೆ ರೈತರು ಮುಂದೆ ಬರಬೇಕಂದ್ರೆ ಒಳ್ಳೆ ತಂತ್ರಜ್ಞಾನಗಳು, ತಳಿಗಳು ಬೇಕಾಗ್ತವೆ. ಜೊತೆಗೆ ಸಾಮಾನ್ಯವಾಗಿ ರೈತರ ಸಮಸ್ಯೆ ಅಂತಂದ್ರೆ, ಇಲ್ಲ ನಾವೆಲ್ಲ ಬೆಳಿತೀವಿ ಆದರೆ ಇದನ್ನ ಅಕ್ಕಿ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅದೇ ಸಂಸ್ಕರಣೆ ತಂತ್ರಜ್ಞಾನ ಮತ್ತು ಉತ್ತಮ ತಳಿಗಳ ಬಗ್ಗೆ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಕೆಲಸಗಳು ನಡೆದಿವೆ, ಯಾವ ರೀತಿ ಇದರ ಬಗ್ಗೆ ಅಭಿವೃದ್ಧಿ ಆಗ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಈ ಸಿರಿಧಾನ್ಯಗಳಿಗೆ ಸಂಶೋಧನೆಗೆ ನಾವು ಒಂದು ಸಂಶೋಧನಾ ಕೇಂದ್ರವನ್ನೇ ಹಗರಿ, ಬಳ್ಳಾರಿ ಜಿಲ್ಲೆ ಒಂದು ಹಗರಿ ಸಂಶೋಧನಾ ಕೇಂದ್ರವನ್ನು ಮೀಸಲಿಟ್ಟು ಅಲ್ಲಿ ನಮಗೆ ಸುಮಾರು 8 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮ ರೈತರಿಗೋಸ್ಕರ. ಮೊಟ್ಟ ಮೊದಲಿಗೆ ಹೇಳಬೇಕು ಅಂದರೆ ಈ ಸಿರಿಧಾನ್ಯಕ್ಕೆ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಎಲ್ಲವನ್ನು ಮನಗಂಡು ನಾವೇನು ಮಾಡಿದ್ವಿ, ಸಿರಿಧಾನ್ಯಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಈ ಸಿರಿಧಾನ್ಯ ಬೆಳೆಗಳಲ್ಲಿ ಈ ನವಣೆ ಇರ್ಬೋದು ಅಥವಾ ಬರಗು ಅಥವಾ ಕೊರಲೆ, ಈ ಇದಕ್ಕೆ ನಮಗೆ ತಳಿಗಳು ಇದ್ದಿಲ್ಲ, ಅಂದರೆ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ತಳಿಗಳು ಇದ್ದಿಲ್ಲ. ಇದನ್ನು ಸಂಶೋಧನೆಯಿಂದ ನಾವು ಕಂಡುಹಿಡಿದು ಈ ಭಾಗಕ್ಕೆ ಸೂಕ್ತವಾಗುವಂತಹ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಆ ತಳಿಗಳ ಬಗ್ಗೆ ಹೇಳಬೇಕು ಅಂದರೆ ಈ ಸುಧಾರಿತ ಹಗರಿ ನವಣೆ ಅಂತ ಹೇಳ್ತೀವಿ, ಅಂದರೆ HN-46. ಇದು ನಮಗೆ ಹೆಚ್ಚಿನ ಒಂದು ಧಾನ್ಯ ಅಂದರೆ ಇಳುವರಿ ಕೂಡ ಹೆಚ್ಚು ಕೊಡ್ತದೆ. ಸುಮಾರು 16-18 ಕ್ವಿಂಟಲ್ನಷ್ಟು ಪ್ರತಿ ಹೆಕ್ಟೇರ್ಗೆ ಇಳುವರಿ ಕೊಡ್ತದೆ ಮತ್ತು ಮೇವಿನ ಇಳುವರಿ ಕೂಡ ಚೆನ್ನಾಗಿದೆ. ಇದು ಇದು ನಮಗೆ 95 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಆಮೇಲೆ ಹೆಚ್ಚು ಕಚ್ಚಾ ನಾರು ಅಂದರೆ ಕ್ರೂಡ್ ಫೈಬರ್ ಅಂತ ನಾವೇನು ಹೇಳ್ತೀವಿ ಅದು ಹೊಂದಿರುತ್ತದೆ ಮತ್ತು ಖನಿಜಗಳು ಕೂಡ ಇದರಲ್ಲಿ ಸಮೃದ್ಧವಾಗಿರ್ತದೆ. ಅಂದರೆ ಕಬ್ಬಿಣದ ಅಂಶ, ಈಗಾಗಲೇ ಹೇಳಿದೆ ನಾನು, ಹೆಚ್ಚು ಸಿರಿಧಾನ್ಯಗಳಲ್ಲಿ ಕಬ್ಬಿಣದ ಅಂಶ ಇರ್ಬೋದು, ಸತುವಿನ ಅಂಶ ಇರ್ಬೋದು, ಕ್ಯಾಲ್ಸಿಯಂ ಅಂಶ ಇರ್ಬೋದು, ಇವೆಲ್ಲವೂ ಸಿರಿಧಾನ್ಯಗಳಲ್ಲಿ ಹೆಚ್ಚು ಹೆಚ್ಚು ಇರ್ತದೆ. ಅದಕ್ಕೆ ಇದು ಪೌಷ್ಟಿಕ ಅಂತ ನಾವು ಕಂಡುಕೊಂಡಿದ್ದೇವೆ. ಇದು ಸುಮಾರು ಕಬ್ಬಿಣ 45 mg ಇದೆ. ಇದೆಲ್ಲ ಸಂಶೋಧನೆಯಿಂದ ನಮಗೆ ಕಂಡು ಬಂದಿದ್ದು. ಮತ್ತು ಈ ಇನ್ನೊಂದು ಬೆಳೆಯಲ್ಲಿ ಅಂದರೆ ಬರಗು, ಬರಗಿನಲ್ಲಿ ನಾವು ಹಗರಿ ಬರಗು 1 ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮ ಇದು

ಈಗ ಕೇಳಿ. ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣಿ ಸಜ್ಜೆ ಕನಿಷ್ಠ 2,280 ರೂಪಾಯಿಗಳು, ಗರಿಷ್ಠ 2,370 ರೂಪಾಯಿಗಳು. ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 7,500 ರೂಪಾಯಿಗಳವರೆಗೆ. ಸಿಂಧನೂರು ತಾಲೂಕಿನ ಪೇಟೆ ಧಾರಣೆ ಹೀಗಿದೆ. ಒಣಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 15,000 ರೂಪಾಯಿಗಳು. ಇನ್ನು ಹೈಬ್ರಿಡ್ ಜೋಳ ಕನಿಷ್ಠ ಹಾಗೂ ಗರಿಷ್ಠ 2,680 ರೂಪಾಯಿಗಳು. ಹೊಸ ಸೋನಾ ಮಸೂರಿ ಅಕ್ಕಿ ಗರಿಷ್ಠ ಹಾಗೂ ಕನಿಷ್ಠ 2,000 ರೂಪಾಯಿಗಳು, ಹಾಗೂ ಹಳೆ ಸೋನಾ ಮಸೂರಿ ಅಕ್ಕಿ ಕನಿಷ್ಠ 2,500 ಹಾಗೂ ಗರಿಷ್ಠ 2,580 ರೂಪಾಯಿಗಳವರೆಗೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಲಿಂಗಸ್ಕೂರು ಹಾಗೂ ಸಿಂಧನೂರು ಹಾಗೂ ರಾಯಚೂರು ತಾಲೂಕಿನ ಇಂದಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಜಿ ಕರಿಯಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು. ಗೋರ ಹರ್ಯಾಣ ಸುಡಲೆ ಗತಿಯೇನು ಮಾಡಲೆ, ಗೋರ ಮಾಡಲೆ, ಆ ಗೋರ ಹರ್ಯಾಣ ಸುಡಲೆ ಗತಿಯೇನು ಮಾಡಲೆ, ದ್ವಾರಿಯ ಗವಿಯಲ್ಲಿ ತೋರ್ವದೋ ಪಣವೇ